ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಹಸಿರು ಸಿರಿ, ಹಸಿರು ಸಿರಿ, ಹಸಿರು ಸಿರಿ. ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಹಸಿರು ಸಿರಿ, ಹಸಿರು ಸಿರಿ, ಹಸಿರು ಸಿರಿ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂಗಾರು ಆಲೂಗಡ್ಡೆ ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣಾ ಕ್ರಮಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಆಲೂಗಡ್ಡೆ ಬೆಳೆ ಹಾಸನ ಜಿಲ್ಲೆಯ ಪ್ರಮುಖವಾದಂತಹ ಒಂದು ತರಕಾರಿ ಬೆಳೆ ಹಾಗೂ ವಾಣಿಜ್ಯ ಬೆಳೆ. ಈಗ ಅನೇಕ ರೋಗಗಳ ಕಾರಣದಿಂದಾಗಿ ಆಲೂಗಡ್ಡೆ ಬೆಳೆಯ ವಿಸ್ತರಣೆ ಒಂದಷ್ಟು ಕಡಿಮೆ ಆಗಿದೆ. ಹಿಂಗಾರಿನಲ್ಲಿ ಒಂದಷ್ಟು ಕೃಷಿಕರು ಆಲೂಗಡ್ಡೆ ಬೆಳೆಯನ್ನು ಬೆಳೆಯಲಿಕ್ಕೆ ಒಲವನ್ನು ತೋರಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಮುಂಗಾರಿನಲ್ಲಿ ಅತಿಯಾದಂತಹ ಮಳೆ ಇರುತ್ತೆ, ಹೆಚ್ಚು ರೋಗಗಳು ಬರತಕ್ಕಂತಹ ಸಾಧ್ಯತೆ ಇರುತ್ತೆ. ಈ ನಿಟ್ಟಿನಲ್ಲಿ ಹಿಂಗಾರಿನಲ್ಲಿ ಚಳಿಯ ವಾತಾವರಣ ಮತ್ತು ಬಿಸಿಲಿನ ವಾತಾವರಣ ಎರಡೂ ಇರೋದ್ರಿಂದ ರೋಗ ಬಾಧೆಗಳು ಕಡಿಮೆ ಇರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಕೆಲವೊಂದು ಕೃಷಿಕರು ಆಲೂಗಡ್ಡೆ ಬೆಳೆಯನ್ನ ಬೆಳೀಲಿಕ್ಕೆ ಹೆಚ್ಚಾಗಿ ಇಷ್ಟಪಡ್ತಾರೆ. ಹಿಂಗಾರು ಹಂಗಾಮಿನಲ್ಲಿಯೂ ಕೂಡ ಆಲೂಗಡ್ಡೆ ಬೆಳೆಯನ್ನ ಅನೇಕ ಪ್ರಕಾರದ ರೋಗಗಳು ಬಾಧಿಸುತ್ತೆ. ಯಾವ್ಯಾವ ರೋಗಗಳು ಬರುತ್ತೆ, ಯಾವ ಕಾರಣದಿಂದಾಗಿ ಬರುತ್ತೆ, ಇದು ಬಂದಂತಹ ಸಂದರ್ಭದಲ್ಲಿ ಹೇಗೆ ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಸ್ಯರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ ಮಂಜುನಾಥ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಹಿಂಗಾರು ಹಂಗಾಮಿನಲ್ಲಿ ಆಲೂಗಡ್ಡೆ ಬೆಳೆಯನ್ನ ಹಾಸನ ಜಿಲ್ಲೆಯಲ್ಲಿ ಮತ್ತೆ ನಮ್ಮ ನೆರೆಯ ಚಿಕ್ಕಮಗಳೂರು ಜಿಲ್ಲೆಯಲ್ಲಿಯೂ ಕೂಡ ಹೆಚ್ಚಾಗಿ ಬೆಳೀತಾರೆ. ಸಾಮಾನ್ಯವಾಗಿ ಹಿಂಗಾರು ಹಂಗಾಮಿನಲ್ಲಿ ಆಲೂಗಡ್ಡೆ ಬೆಳೆಯನ್ನ ಬಾಧಿಸ್ತಕ್ಕಂತಹ ಪ್ರಮುಖವಾದಂತಹ ರೋಗಗಳು ಯಾವ್ಯಾವು? ಈ ಆಲೂಗಡ್ಡೆ ಬೆಳೆಗೆ ವಿವಿಧ ರೋಗಾಣುಗಳಿಂದ ರೋಗ ಬರುತ್ತದೆ. ಅವುಗಳಲ್ಲಿ ಶಿಲೀಂಧ್ರ ರೋಗಗಳು, ಬ್ಯಾಕ್ಟೀರಿಯಾ ರೋಗಗಳು, ವೈರಸ್ ರೋಗಗಳು ಅಂತ ನಾವು ವಿಂಗಡಣೆ ಮಾಡಬಹುದಾಗ್ತದೆ. ಇಲ್ಲಿ ಶಿಲೀಂಧ್ರ ರೋಗಗಳಂತಂದ್ರೆ ಕೊನೆ ಅಂಗಮಾರಿ ರೋಗ, ಮೊದಲ ಅಂಗಮಾರಿ ರೋಗ, ಮಸಿ ಕೊಳೆ ರೋಗ ಅಂತ ಬರುತ್ತೆ. ಬ್ಯಾಕ್ಟೀರಿಯಾ ಅಥವಾ ದುಂಡಾಣು ರೋಗಗಳಂತಂದ್ರೆ ಬ್ಯಾಕ್ಟೀರಿಯಾ ಸೊರಗು ರೋಗ ಅಥವಾ ಅದನ್ನ ದುಂಡಾಣು ಕಂದು ಕೊಳೆ ರೋಗ ಅಂತ ಕರಿತೀವಿ, ಮೆದು ಕೊಳೆ ಗಡ್ಡೆ ರೋಗ ಅಂತಾನೂ ಕರಿತೀವಿ. ಮತ್ತೆ ಈ ವೈರಸ್ ಅಥವಾ ನಂಜಾಣಿಯಿಂದ ಬರೋ ರೋಗಗಳಂತಂದ್ರೆ ಸಾಮಾನ್ಯ ಮೊಸಾಯಿಕ್ ಬರುತ್ತೆ, ಎಲೆ ಸುಳ್ಳಿ ಮೊಸಾಯಿಕ್ ರೋಗ ಬರುತ್ತೆ, ನಂತರ ರುಗೋಸ್ ಮೊಸಾಯಿಕ್ ಅಂತಂದ್ಬಿಟ್ಟು ಈ ವೈರಸ್ ಇಂದ ರೋಗಗಳನ್ನ ನಾವು ಆಲೂಗಡ್ಡೆ ಬೆಳೆಯಲ್ಲಿ ನಾವು ಕಾಣಬಹುದು. ಹೀಗೆ ಈ ಹಿಂಗಾರು ಆಲೂಗಡ್ಡೆ ಬೆಳೆ ಏನಿದೆಯೋ ಇದರಲ್ಲಿ ಶಿಲೀಂಧ್ರದಿಂದ ರೋಗಗಳು ಬರುತ್ತೆ, ದುಂಡಾಣು ಅಥವಾ ಬ್ಯಾಕ್ಟೀರಿಯಾಗಳಿಂದ ರೋಗ ಬರುತ್ತೆ. ನಂಜಾಣು ಅಥವಾ ವೈರಸ್ನಿಂದನೂ ಕೂಡ ರೋಗಾಣುಗಳು ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಈ ಮೂರು ಪ್ರಕಾರದ ಸೂಕ್ಷ್ಮಾಣು ಜೀವಿಗಳೇನಿದ್ದಾವೋ ಇವು ನಮ್ಮ ಆಲೂಗಡ್ಡೆ ಬೆಳೆಯನ್ನ ಬಾಧಿಸುತ್ತೆ ಅಂತ ಹೇಳಿ. ಮೊದಲನೇದಾಗಿ ಈ ಶಿಲೀಂಧ್ರಗಳಿಂದ ಹರಡ್ತಕ್ಕಂತಹ ರೋಗಗಳನ್ನ ನಾವು ನೋಡೋಣ. ತಾವ್ ಹೇಳಿದ್ರಿ ಕೊನೆ ಅಂಗಮಾರಿ ರೋಗ ಬರುತ್ತೆ ಅಂತ ಹೇಳಿ. ಈ ಕೊನೆ ಅಂಗಮಾರಿ ರೋಗ ಅಂತ ಅಂದ್ರೇನು, ಯಾವ ಕಾರಣದಿಂದ ಹೇಗೆ ಬರುತ್ತೆ, ಏನು ಲಕ್ಷಣಗಳಿರುತ್ತೆ ಮತ್ತೆ ಇದರ ನಿರ್ವಹಣೆಯನ್ನ ಹೇಗೆ ಮಾಡಬೇಕು? ಕೊನೆ ಅಂಗಮಾರಿ ರೋಗವು ಫೈಟಾಪ್ತರಾ ಇನ್ಫೆಸ್ಟಾನ್ಸ್ ಎಂಬ ಶಿಲೀಂಧ್ರದಿಂದ ಹರಡುತ್ತದೆ. ಈ ರೋಗವು ಮಳೆಗಾಲ ಹಾಗೂ ಚಳಿಗಾಲ ಎರಡೂ ಬೆಳೆಗಳನ್ನು ಬಾಧಿಸುವಂತಾಗುತ್ತದೆ. ಮತ್ತೆ ಈ ರೋಗ ಮುಂಗಾರಾಗಿರ್ಬೋದು ಹಿಂಗಾರಾಗಿರ್ಬೋದು, ವಾತಾವರಣದಲ್ಲಿ ತೇವಾಂಶ 90% ಮತ್ತೆ ಉಷ್ಣಾಂಶ 8-10 ಡಿಗ್ರಿ ಸೆಲ್ಸಿಯಸ್ ಇದ್ರೆ, ಈ ವಾತಾವರಣದ ತೇವಾಂಶ ಮತ್ತೆ ಉಷ್ಣಾಂಶ 8-10 ದಿನಗಳ ಕಾಲ ನಿರಂತರವಾಗಿ ಏನಾದರೂ ಮುಂದುವರೆದ್ರೆ ಈ ಕೊನೆಯ ಅಂಗಮಾರಿ ರೋಗವನ್ನ ನಾವು ಕಾಣಬಹುದಾಗಿರ್ತದೆ. ಈ ರೋಗ ಮೋಡ ಕವಿದ ವಾತಾವರಣವಿದ್ದು ಮತ್ತೆ ತುಂತುರು ಮಳೆಯಾಗುತ್ತಿದ್ರೂ ಸಹ ಈ ರೋಗ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳು ಇರ್ತವೆ. ಇದರಲ್ಲಿ ನಾವು ಈ ರೋಗದ ಲಕ್ಷಣಗಳನ್ನು ನಾವು ನೋಡೋದಾದ್ರೆ, ಮೊದಲನೆಯದಾಗಿ ಎಲೆಯ ತುದಿ ಅಂಚಿನಲ್ಲಿ ನೀರಿನಿಂದ ನೆರೆದಂತಿರುವ ಚುಕ್ಕೆಗಳು ಕಾಣಿಸ್ತವೆ. ನಂತರ ಆ ಚುಕ್ಕೆಗಳು ಮೆತ್ತಗಾಗಿ ಸುಟ್ಟಂತೆ ಕಪ್ಪಾಗಿ ಆಗೋದು, ಎಲೆಯ ತಳಭಾಗದಲ್ಲಿ ಬಿಳಿ ಬಣ್ಣದ ಬೂಸ್ಟ್ ಅಥವಾ ಶಿಲೀಂಧ್ರದ ಬೆಳವಣಿಗೆಯನ್ನು ನಾವು ಸಹ ಗಮನಿಸಬಹುದು. ಮತ್ತೆ ಈ ರೋಗ ಮುಂದುವರೆದು ಹೆಚ್ಚಾದಂತೆ ಕಾಂಡದ ಮೇಲೂ ಸಹ ನಾವು ಕಪ್ಪಾದ ಚುಕ್ಕೆಗಳನ್ನು ಸಹ ಕಾಣಬಹುದು. ಮತ್ತೆ ಕಾಂಡನು ಮುರಿದು ಸಾಯುತ್ತದೆ. ರೋಗಗ್ರಸ್ತ ಗಡ್ಡೆಗಳು ಸಹ ಏನಾಗ್ತವೆ ಅಂತಂದ್ರೆ ತುಕ್ಕು ಬಣ್ಣಕ್ಕೆ ತಿರುಗಿ ಗಡ್ಡೆಗಳ ಮೇಲೂ ಸಹ ನಾವು ಬಿಳಿ ಬಣ್ಣದ ಶಿಲೀಂಧ್ರದ ಬೆಳವಣಿಗೆಯನ್ನು ನಾವು ಕಾಣಬಹುದಾಗ್ತದೆ. ಇವು ಮುಖ್ಯವಾಗಿ ಈ ರೋಗದ ಲಕ್ಷಣಗಳು. ಅಂದ್ರೆ ಇದು ಮುಂಗಾರಿನಲ್ಲೂ ಬರ್ತದೆ, ಹಿಂಗಾರಿನಲ್ಲೂ ಬರ್ತದೆ. ಅಂದ್ರೆ ಇದಕ್ಕೆ ವಾತಾವರಣ ಅನ್ನೋದು ತುಂಬಾ ಮುಖ್ಯ. ಇಲ್ಲಿ ಉಷ್ಣಾಂಶ ಕಡಿಮೆ ಆಗಿ ಮಳೆ ಇದ್ದು ಮೋಡ ಕವಿದ ವಾತಾವರಣ ಇದ್ರೆ ಇದು ಹಿಂಗಾರಿನಲ್ಲೂ ಬರ್ತದೆ, ಮುಂಗಾರಿನಲ್ಲಿ ಬರ್ತದೆ. ಇದು ಈ ರೋಗ ಬಂದಂತಹ ಸಂದರ್ಭದಲ್ಲಿ ಇದನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕು? ಈ ರೋಗವನ್ನು ನಾವು ನಿರ್ವಹಣೆ ಮಾಡಲು ರೋಗವನ್ನು ತಡೆಯುವಂತಹ ಶಕ್ತಿ ಇರುವಂತಹ ತಳಿಗಳಾದ ಕುಫ್ರಿ ಹಿಮಾಲಿನಿ ಅಂತಹ ತಳಿಗಳನ್ನು ನಾವು ಉಪಯೋಗ ಮಾಡಬಹುದು. ರೋಗ ಮುಕ್ತ ದೃಢೀಕೃತ ಗಡ್ಡೆಗಳನ್ನು ಬಿತ್ತನೆಗೆ ಬಳಸಬೇಕು ನಾವು. ಮತ್ತೆ 4 ಗ್ರಾಂ ಮ್ಯಾಂಕೋಜಬ್ ಮತ್ತೆ 1/2 ಗ್ರಾಂ ಸ್ಟೆಪ್ರೋಸೈಕ್ಲಿನ್ ಅನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅದರಲ್ಲಿ ಗಡ್ಡೆಗಳನ್ನು ನಾವು 10 ನಿಮಿಷ ಉಪಚರಿಸಿದ ನಂತರ ಒಣಗಿಸಿ ಮತ್ತೆ ಬಿತ್ತನೆ ಮಾಡಬೇಕು. ಇಲ್ಲಿ ಮ್ಯಾಂಕೋಜಬ್ ಅನ್ನೋದು ಶಿಲೀಂಧ್ರ ನಾಶಕ, ಸ್ಟೆಪ್ಟೋಸೈಕ್ಲಿನ್ ಅನ್ನೋದು ಬ್ಯಾಕ್ಟೀರಿಯಾ ನಾಶಕ ಅದು ಆಗಿರ್ತದೆ. ಮತ್ತೆ ರೋಗಕ್ಕೆ ತುತ್ತಾದ ಗಡ್ಡೆ ಹಾಗೂ ಗಿಡದ ಭಾಗಗಳನ್ನು ನಾವು ನಾಶ ಮಾಡಬೇಕು, ಗುರುತಿಸಿ ಅವುಗಳನ್ನ. ಮುನ್ನೆಚ್ಚರಿಕಾ ಕ್ರಮವಾಗಿ ಶಿಲೀಂಧ್ರ ನಾಶಕವಾದ ಮ್ಯಾಂಕೋಜಬ್ ಅನ್ನ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಅಥವಾ ಕ್ಲೋರೋಥಲನಿಲ್ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕಾಗ್ತದೆ. ಇದಾದ್ಮೇಲೆ ರೋಗವು ಹೆಚ್ಚಾದಲ್ಲಿ ಶಿಲೀಂಧ್ರ ನಾಶಕಗಳಾದಂತಹ ಡೈಮೆಥೋಮಾರ್ಫ್ 1 ಗ್ರಾಂ ಅದ್ರ ಜೊತೆಗೆ ಮ್ಯಾಂಕೋಜಬ್ 3 ಗ್ರಾಮು, ಅದನ್ನ ಡೈಮೆಥೋಮಾರ್ಫ್ ಅಂತಂದ್ರೆ ಅಕ್ರೋಬ್ಯಾಟ್ ನಲ್ಲಿ ಸಿಗ್ತದೆ ಅದು, ಅಥವಾ ಸೈಮಾಕ್ಸಿನಿಲ್ ಪ್ಲಸ್ ಮ್ಯಾಂಕೋಜಬ್ ಅಂತ ಸಿಗ್ತದೆ, ಕರ್ಜೆಟ್ ಅಂತ ಶಿಲೀಂಧ್ರ ನಾಶಕ ಸಿಗ್ತದೆ, ಅದನ್ನ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಅಥವಾ ಫೆಮಾಕ್ಸಿಡೋನ್ ಪ್ಲಸ್ ಸೈಮಾಕ್ಸಿನಿಲ್ ಅಂತ ಇದೆ, ಅದು ಈಕ್ವೇಷನ್ ಪ್ರೋ ಅಂತ ಶಿಲೀಂಧ್ರ ನಾಶಕ ಸಿಗ್ತದೆ, ಅದನ್ನ 1 ml ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಒಂದರ ನಂತರ ಒಂದನ್ನ ಈ ರೋಗ ಹತೋಟಿಯಾಗೋವರೆಗೂ ನಾವು ಸಿಂಪರಣೆ ಮಾಡಬೇಕಾಗ್ತದೆ. ಹೀಗೆ ಶಿಲೀಂಧ್ರದಿಂದ ಬರ್ತಕ್ಕಂತಹ ಕೊನೆಯ ಅಂಗಮಾರಿ ರೋಗವನ್ನ ನಾವು ಹೀಗೆ ನಿರ್ವಹಣೆಯನ್ನ ಮಾಡಬಹುದು. ಇನ್ನು ಮೊದಲ ಅಂಗಮಾರಿ ರೋಗವು ಕೂಡ ಶಿಲೀಂಧ್ರದಿಂದ ಬರ್ತಕ್ಕಂತ ಒಂದು ರೋಗ, ಇದು ಹಿಂಗಾರಿನ ಆಲೂಗಡ್ಡೆ ಬೆಳೆಯನ್ನ ಬಾಧಿಸುತ್ತೆ ಅಂತ ಹೇಳಿದ್ರಿ, ಇದ್ರ ಬಗ್ಗೆ ಮಾಹಿತಿಯನ್ನ ಮಾಡ್ಕೊಡಿ. ಮೊದಲ ಅಂಗಮಾರಿ ರೋಗವು ಆಲ್ಟರ್ನೇರಿಯಾ ಸೊಲನಿ ಎಂಬ ಶಿಲೀಂಧ್ರದಿಂದ ಹರಡುತ್ತದೆ. ಇದು ಈ ರೋಗವು ಏನಂತಂದ್ರೆ ರಾತ್ರಿಯ ವೇಳೆ ಹಿಮದಿಂದ ಕೂಡಿದ್ದು, ಹಗಲು ವೇಳೆ ಹೆಚ್ಚು ಉಷ್ಣಾಂಶವಿರುವ ವಾತಾವರಣದಲ್ಲಿ ಈ ರೋಗ ಅನ್ನೋದು ಕಾಣಿಸ್ಕೊತದೆ, ಮುಖ್ಯವಾಗಿ ಹಿಂಗಾರಿನಲ್ಲಿ. ಈ ರೋಗದ ಲಕ್ಷಣ ಏನಂತಂದ್ರೆ ಗಿಡದ ಎಲ್ಲಾ ಭಾಗಗಳಲ್ಲೂ ಈ ರೋಗದ ಲಕ್ಷಣಗಳನ್ನು ಕಾಣಬಹುದು. ಅಂದ್ರೆ ಎಲೆ ಮೇಲೆ ನೋಡಬಹುದು, ಕಾಂಡದ ಮೇಲೆ ನೋಡಬಹುದು, ನಾವು ಎಲೆಗಳ ಮೇಲೆ ಕಪ್ಪು ಬಣ್ಣದ ಚುಕ್ಕೆಗಳನ್ನು ಕಾಣಬಹುದು, ಅದೇ ರೀತಿ ಗಡ್ಡೆಗಳ ಮೇಲೂ ಸಹ ಕಪ್ಪು ಬಣ್ಣದ ಚುಕ್ಕೆಗಳನ್ನು ಕಾಣಿಸ್ಬೋದು. ಈ ರೋಗ ಹೆಚ್ಚಾದಾಗ ಎಲೆಗಳ ಮೇಲೆ ಚುಕ್ಕೆಗಳ ಗಾತ್ರನೂ ಸಹ ಹೆಚ್ಚಾಗಿ ಏನಾಗುತ್ತವೆ ಅಂತಂದ್ರೆ ಆ ಚುಕ್ಕೆಗಳು ಒಂದಕ್ಕೊಂದು ಜೋಡಣೆ ಆಗ್ಬಿಟ್ಟು ಎಲೆ ಎಲ್ಲ ಸುಟ್ಟಂಗೆ ಆಗ್ತದೆ. ಮತ್ತೆ ಗಿಡದ ಬೆಳವಣಿಗೆನೂ ಸಹ ಕುಂಠಿತವಾಗಿ ಗಿಡಗಳು ಸಾಯೋದನ್ನ ನಾವು ಸಹ ಈ ರೋಗದಲ್ಲಿ ನಾವು ಗಮನಿಸಬಹುದು. ಇದನ್ನ ಈ ರೋಗನ ನಾವು ಯಾವ ರೀತಿ ಹತೋಟಿ ಮಾಡಬಹುದು ಅಂತಂದ್ರೆ, ಈ ರೋಗ ಬಂದಿರುವ ಗಿಡದ ಭಾಗಗಳನ್ನ ತೆಗಿಬೇಕಾಗ್ತದೆ. ಅಂದ್ರೆ ಸ್ವಚ್ಛ ಬೇಸಾಯ ಕ್ರಮಗಳನ್ನು ಮಾಡಬೇಕು, ರೋಗ ಬಂದಿರುವ ಯಾವುದೇ ಗಿಡದ ಭಾಗಗಳನ್ನು ಬಿಡಬಾರದು. ಅದಾದ್ಮೇಲೆ ಶಿಲೀಂಧ್ರ ನಾಶಕಗಳಾದಂತಹ ಮ್ಯಾಂಕೋಜಬ್ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಅಥವಾ ಝೈನಬ್ 2.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಅಥವಾ ಮ್ಯಾನೆಬ್ ಅಂತ ಸಿಗ್ತದೆ ಶಿಲೀಂಧ್ರ ನಾಶಕ 2.5 ಗ್ರಾಂ, ಅಥವಾ ಕ್ಲೋರೋಥಲನಿಲ್ ಅಂತ ಶಿಲೀಂಧ್ರನಾಶಕ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡೋದ್ರಿಂದ ಈ ಮೊದಲ ಅಂಗಮಾರಿ ರೋಗವನ್ನು ನಾವು ನಿಯಂತ್ರಣ ಮಾಡಬಹುದು. ಹೀಗೆ ಈ ಮೊದಲ ಅಂಗಮಾರಿ ರೋಗವನ್ನ ನಾವು ನಿಯಂತ್ರಣವನ್ನ ಮಾಡಬಹುದು. ಶಿಲೀಂಧ್ರದಿಂದ ಹರಡ್ತಕ್ಕಂತಹ ಮತ್ತೊಂದು ಪ್ರಮುಖವಾದಂತಹ ರೋಗ ಮಸಿಕೊಳೆ ರೋಗ. ಈ ಮಸಿಕೊಳೆ ರೋಗ ಅಂದ್ರೇನು, ಹೇಗೆ ಬರುತ್ತೆ, ಇದರ ಒಂದು ಲಕ್ಷಣಗಳು ಹೇಗಿರುತ್ತೆ ಮತ್ತು ಇದರ ನಿರ್ವಹಣಾ ಕ್ರಮಗಳು ಯಾವ್ಯಾವು, ಅದ್ರ ಬಗ್ಗೆ ತಿಳಿಸ್ಕೊಡಿ. ಈ ರೋಗವು ರೈಸಕ್ಟೋನಿಯಾ ಸೊಲನಿ ಅಂತ ಒಂದು ಶಿಲೀಂಧ್ರದಿಂದ ಬರ್ತದೆ ಇದು. ಈ ರೋಗದ ಲಕ್ಷಣಗಳೇನಂತಂದ್ರೆ, ನಾವು ಕಾಂಡದ ಭಾಗದಲ್ಲಿ ಕಂದು ಬಣ್ಣದ ಮಚ್ಚೆಗಳನ್ನ ನಾವು ಗುರುತಿಸ್ಕೋಬಹುದು. ನಂತರ ಗಡ್ಡೆಗಳ ಮೇಲೂ ಸಹ ಕಂದು ಬಣ್ಣದ ಕಜ್ಜಿ ತರ ಉಂಟಾಗೋದನ್ನ ನಾವು ಗಮನಿಸಬಹುದು ಇಲ್ಲಿ. ಈ ಮಸಿಕೊಳೆ ರೋಗದವನ್ನು ನಾವು ಯಾವ ತರ ನಿಯಂತ್ರಣ ಮಾಡಬಹುದು ಅಂತಂದ್ರೆ, ಈ ಬಿತ್ತನೆ ಗಡ್ಡೆಗಳನ್ನ ಮೊದಲು ನೀರಿನಿಂದ ಚೆನ್ನಾಗಿ ತೊಳ್ಕೋಬೇಕು. ನಂತರ ಗಡ್ಡೆಗಳನ್ನ 30 ನಿಮಿಷಗಳ ಕಾಲ 0.4% ಮ್ಯಾಂಕೋಜಬ್ ಶಿಲೀಂಧ್ರನಾಶಕ ದ್ರಾವಣದಲ್ಲಿ ಅದ್ದಿ ನಂತರ ಅವನ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನ ನಾವು ಮಾಡಬೇಕಾಗ್ತದೆ. ಈ ರೀತಿ ಮಾಡೋದ್ರಿಂದ ಈ ಮಸಿಕೊಳೆ ರೋಗವನ್ನು ನಾವು ನಿಯಂತ್ರಣ ಮಾಡಬಹುದಾಗ್ತದೆ. ಇದಿಷ್ಟು ಈ ಹಿಂಗಾರು ಹಂಗಾಮಿನಲ್ಲಿ ಆಲೂಗಡ್ಡೆ ಬೆಳೆಯನ್ನ ಬಾಧಿಸತಕ್ಕಂತಹ ಶಿಲೀಂಧ್ರದ ರೋಗಗಳು. ಇನ್ನು ದುಂಡಾಣು ಅಥವಾ ಬ್ಯಾಕ್ಟೀರಿಯಾದಿಂದಲೂ ಕೂಡ ಅನೇಕ ರೋಗಗಳು ಬರುತ್ತೆ. ತಾವಾಗ್ಲೇ ಹೇಳಿದ್ರಿ, ಬ್ಯಾಕ್ಟೀರಿಯಾ ಸೊರಗು ರೋಗ, ದುಂಡಾಣು ಕಂದುಕೊಳೆ ರೋಗ, ಮೆದುಕೊಳೆ ಗಡ್ಡೆ ರೋಗ ಇವೆಲ್ಲವೂ ಕೂಡ ಬರುತ್ತೆ ಅಂತ ಹೇಳಿ. ಈ ಬ್ಯಾಕ್ಟೀರಿಯಾ ಸೊರಗು ರೋಗ ಇದ್ರ ಬಗ್ಗೆ ತಿಳಿಸ್ಕೊಡಿ. ಬ್ಯಾಕ್ಟೀರಿಯಾ ಸೊರಗು ರೋಗ ಮುಖ್ಯವಾಗಿ ರಾಲ್ಸ್ಟೋನಿಯಾ ಸೊಲನೇ ಸಿರಮ್ ಅಂತ ಒಂದು ಬ್ಯಾಕ್ಟೀರಿಯಾದಿಂದ ಹರಡ್ತದೆ ಇದು. ಈ ಬ್ಯಾಕ್ಟೀರಿಯಾ ಸಾಮಾನ್ಯವಾಗಿ ಮಣ್ಣಿನಲ್ಲಿ ಇರ್ತದೆ. ಇದು ಈ ಬ್ಯಾಕ್ಟೀರಿಯಾ ಸೊಲನೇಸಿ ಕುಟುಂಬಕ್ಕೆ ಸೇರಿದ ಬೆಳೆಗಳಲ್ಲಿ ಮುಖ್ಯವಾಗಿ ರೋಗವನ್ನು ಉಂಟು ಮಾಡುತ್ತದೆ. ಹಾಗೂ ಗಿಡಗಳು ಹೂ ಬಿಡುವ ಸಮಯಕ್ಕೆ ಬಾಡೋದನ್ನ ನಾವು ಗಮನಿಸಬಹುದು ಈ ರೋಗ ಬಂದ್ರೆ. ಮತ್ತೆ ಈ ರೋಗವು ನೀರಿನ ಮುಖಾಂತರ ಇದು ಹರಡೋದನ್ನ ನಾವು ಗಮನಿಸಬಹುದು. ಮತ್ತೆ ಈ ರೋಗದ ಲಕ್ಷಣಗಳನ್ನ ನಾವು ಗಮನಿಸಬಹುದು ಅಂತಂದ್ರೆ, ಈ ಗಿಡದ ಎಲೆಗಳು ಮತ್ತು ಕಾಂಡಗಳು ಬಾಡಿ ಜೋತು ಬೀಳ್ತಾ ಇರ್ತವೆ. ಮೊದಲನೇದಾಗಿ ಅದನ್ನ ನಾವು ಗಮನಿಸಬಹುದು. ಕ್ರಮೇಣ 1-2 ದಿನಗಳಲ್ಲಿ ಪೂರ್ತಿ ಗಿಡಗಳು ಸಾಯೋದನ್ನ ನಾವು ಗಮನಿಸಬಹುದು ಅದನ್ನ. ಮತ್ತೆ ನಾವು ಕಾಂಡವನ್ನು ಸೀಳಿ ನೋಡಿದಾಗ ಕಾಂಡದ ಒಳಗಡೆ ಕಂದು ಬಣ್ಣದಿಂದ ಕೂಡಿರುತ್ತದೆ. ಮತ್ತೆ ಇದು ಕಾಂಡದ ತುಂಡಿನಿಂದ ಆ ಭಾಗದಿಂದ ನಾವು ಬಿಳಿ ಬಣ್ಣದ ಹಾಲಿನಂತಹ ದ್ರವವನ್ನು ಹೊರಬರೋದನ್ನ ಸಹ ನಾವು ಗಮನಿಸಬಹುದಾಗ್ತದೆ. ಇನ್ನೊಂದು ಲಕ್ಷಣ ಏನಂತಂದ್ರೆ, ಗಡ್ಡೆಗಳನ್ನು ನಾವು ಕೊಯ್ದು ನೋಡಿದಾಗ ಈ ಕಂದು ಬಣ್ಣದ ಬಳೆಯಾಕಾರದ ಉಂಗುರ ಅನ್ನೋದನ್ನ ಗಡ್ಡೆ ಒಳಗಡೆ ನಾವು ಗಮನಿಸಬಹುದಾಗ್ತದೆ. ಈ ರೀತಿ ಲಕ್ಷಣಗಳನ್ನ ನಾವು ಬ್ಯಾಕ್ಟೀರಿಯಾ ಸೊರಗು ರೋಗದಿಂದ ನಾವು ನೋಡಬಹುದು. ಬ್ಯಾಕ್ಟೀರಿಯಾ ಸೊರಗು ರೋಗ ಈ ತರದ ಲಕ್ಷಣಗಳನ್ನು ತೋರಿಸುತ್ತೆ. ಇದರ ಒಂದು ಹತೋಟಿ ಕ್ರಮಗಳ ಬಗ್ಗೆ ತಿಳಿಸ್ಕೊಡಿ. ಇದರ ಹತೋಟಿ ಕ್ರಮಗಳನ್ನಂತಂದ್ರೆ, ಮೊದಲನೇದಾಗಿ ಅವಾಗಲೇ ನಾನು ಹೇಳಿದಂಗೆ ಸೊಲನೇಸಿ ಕುಟುಂಬಕ್ಕೆ ಸೇರಿದ ಬೆಳೆಗಳನ್ನು ಬೆಳೆದ ನಂತರ ಈ ಆಲೂಗಡ್ಡೆಯನ್ನು ಬೆಳೆಯಬಾರದು ಅಂತ ನಾನು ಹೇಳಿದೆ. ಮುಖ್ಯವಾಗಿ ಸೊಲನೇಸಿ ಕುಟುಂಬಕ್ಕೆ ಸೇರಿದ ಬೆಳೆಗಳಂತಂದ್ರೆ ಬದನೆ ಇರ್ಬೋದು, ಟೊಮ್ಯಾಟೊ ಇರ್ಬೋದು, ಮೆಣಸಿನ್ಕಾಯಿ ಇರ್ಬೋದು, ಮತ್ತೆ ತಂಬಾಕು ಸಹ ಇದೇ ಕುಟುಂಬಕ್ಕೆ ಸೇರೋದ್ರಿಂದ ಈ ಬೆಳೆಗಳನ್ನು ಬೆಳೆದ ಮೇಲೆ ಆಲೂಗಡ್ಡೆಯನ್ನು ನಾವು ಬೆಳಿಬಾರದು. ಮುಂದೆ ಆಲೂಗಡ್ಡೆ ಕಟಾವಿನ ನಂತರ ಅಲ್ಪಾವಧಿ ಬೆಳೆಗಳಾದಂತಹ ರಾಗಿ ಇರ್ಬೋದು, ಜೋಳ ಇರ್ಬೋದು, ಅಥವಾ ದ್ವಿದಳ ಧಾನ್ಯ ಬೆಳೆಗಳನ್ನು ಸಹ ನಾವು ಬೆಳಿಬೇಕಾಗ್ತದೆ. ಮತ್ತೆ ನಾವು ಮಾಗಿ ಉಳುಮೆ ಮಾಡಿ ಕಳೆಗಳನ್ನು ನಾವು ನಿಯಂತ್ರಣ ಮಾಡಬೇಕು. ನಂತರ ಸೊರಗಿ ಬಾಡಿದಂತಹ ಗಿಡಗಳನ್ನು ನಾವು ಬುಡಸಹಿತ ಅದನ್ನ ಕಿತ್ತುಬಿಟ್ಟು ಸುಟ್ಟಾಕ್ಬೇಕು ನಾವು. ನಂತರ ಸೊರಗು ರೋಗ ಪೀಡಿತ ಗಿಡಗಳ ಕಾಲುವೆಗಳ ಮುಖಾಂತರ ನಾವು ಬೇರೊಂದು ಕಾಲುವೆಗಳಿಗೆ ನೀರು ಹರಿದೋಗದಂತೆ ನಾವು ಎಚ್ಚರ ವಹಿಸ್ಕೋಬೇಕು. ಯಾಕಂತಂದ್ರೆ ಇದು ಗಿಡದ ಬೇರುಗಳಲ್ಲಿ ಬ್ಯಾಕ್ಟೀರಿಯಾ ಇರೋದ್ರಿಂದ ನಾವು ನೀರನ್ನ ಹಾಯಿಸೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಬ್ಯಾಕ್ಟೀರಿಯಾಗಳು ನೀರಿನ ಮುಖಾಂತರ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಅವು ಹರಡೋದನ್ನ ನಾವು ನೋಡ್ತೀವಿ. ಅದರಿಂದ ನಾವು ನೀರನ್ನ ಹಾಯಿಸಬಾರದು. ಮತ್ತೆ ಆಲೂಗಡ್ಡೆ ಬಿತ್ತನೆ ಮಾಡುವ ಮೊದಲು ನಾವು 1 ಎಕರೆಗೆ 6-8 ಕೆಜಿಯಷ್ಟು ಕೃಷಿಗೆ ಉಪಯೋಗಿಸುವ ಬ್ಲೀಚಿಂಗ್ ಪೌಡರ್ ಅನ್ನು ಅದನ್ನ ಸಮ ಪ್ರಮಾಣದ ಮರಳಿನೊಂದಿಗೆ ಮಿಶ್ರಣ ಮಾಡಿಕೊಂಡು ಮಣ್ಣಿನಲ್ಲಿ ತೇವಾಂಶ ಇರುವಾಗ ನಾವೇನ್ ಮಾಡಬೇಕು ಅಂತಂದ್ರೆ ಅದನ್ನ ಮಣ್ಣಿಗೆ ಸೇರಿಸಬೇಕು. ಮತ್ತೆ ಬಿತ್ತನೆಗೆ 1 ವಾರ ನಾವು ಅದನ್ನ ಸೇರಿಸಬಹುದು. ಸೇರಿಸ್ಬಿಟ್ಟು ನಾವು ಉಳುಮೆ ಮಾಡಬೇಕಾಗ್ತದೆ ಈ ಕೃಷಿಗೆ ಬಳಸುವ ಬ್ಲೀಚಿಂಗ್ ಪೌಡರ್ ಅನ್ನ. ಮತ್ತೆ ಬಿತ್ತನೆಗೆ ಉಪಯೋಗಿಸುವ ಗಡ್ಡೆಗಳು ಸೊರಗು ರೋಗರಹಿತ ದೃಢೀಕೃತ ಗಡ್ಡೆಗಳಾಗಿರಬೇಕು. ಮತ್ತೆ ಈ ರೋಗವನ್ನ ನಿಯಂತ್ರಣ ಮಾಡಲು ಹರಳು ಬೆಳೆಯನ್ನು ಮಿಶ್ರ ಬೆಳೆಯಾಗಿ ನಾವು ಆಲೂಗಡ್ಡೆ ಜೊತೆ ಬೆಳಿಬಾರದು. ಯಾಕೆ ಹರಳನ್ನ ಬೆಳೆಯೋದ್ರಿಂದ ಏನ್ ಸಮಸ್ಯೆ ಆಗುತ್ತೆ? ಹರಳಿನ ಬೆಳೆಯ ಬೇರುಗಳಲ್ಲಿ ಈ ಬ್ಯಾಕ್ಟೀರಿಯಾ ಆಶ್ರಯ ಪಡ್ಕೊಳ್ಳೋದ್ರಿಂದ ಈ ಬ್ಯಾಕ್ಟೀರಿಯಾದಿಂದ ಬರುವ ಸೊರಗು ರೋಗ ಹೆಚ್ಚಾಗೋ ಸಾಧ್ಯತೆ ಇರ್ತದೆ. ಅದರಿಂದ ಈ ಹರಳು ಬೆಳೆಯನ್ನ ನಾವು ಮಿಶ್ರ ಬೆಳೆಯಾಗಿ ನಾವು ಆಲೂಗಡ್ಡೆಯಲ್ಲಿ ಬೆಳಿಬಾರದು. ಹೀಗೆ ಈ ಒಂದು ಬ್ಯಾಕ್ಟೀರಿಯಾ ಸೊರಗು ರೋಗವನ್ನ ನಿಯಂತ್ರಣವನ್ನ ಮಾಡಬಹುದು ಆಲೂಗಡ್ಡೆ ಬೆಳೆಯಲ್ಲಿ. ಇನ್ನು ಈ ಮೆದುಕೊಳೆ ಗಡ್ಡೆ ರೋಗ ಅಂತ ಹೇಳಿ ತಾವು ಹೇಳಿದ್ರಿ, ಇದು ಯಾವ ಬ್ಯಾಕ್ಟೀರಿಯಾದಿಂದ ಬರುತ್ತೆ, ಇದು ಬಂದಂತ ಸಂದರ್ಭದಲ್ಲಿ ಯಾವ್ಯಾವ ಲಕ್ಷಣಗಳು ಗೋಚರಿಸುತ್ತೆ, ಇದರ ನಿರ್ವಹಣಾ ಕ್ರಮಗಳು ಹೇಗೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಮೆದು ಕೊಳೆಗಡ್ಡೆ ರೋಗವು ಇರ್ವಿನಿಯಾ ಕೆರಟೋವರಾ ಎಂಬ ಬ್ಯಾಕ್ಟೀರಿಯಿಂದ ಬರುತ್ತದೆ. ಇದು ಈ ರೋಗದ ಲಕ್ಷಣಗಳನ್ನು ನಾವು ಗಮನಿಸಿದಾಗ ಈ ರೋಗ ಪೀಡಿತ ಗಿಡಗಳು ಮೊದಲಿಗೆ ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಸಾಯೋದನ್ನ ನಾವು ಗಮನಿಸಬಹುದು. ಮತ್ತೆ ಗಿಡದ ಕಾಂಡನೂ ಸಹ ಇದರಿಂದ ಕಪ್ಪಾಗಿರೋದನ್ನ ಗಮನಿಸಬಹುದು. ಮತ್ತೆ ಈ ರೋಗ ಬಂದ್ರೆ ಗಡ್ಡೆಗಳು ಸಂಗ್ರಹಣೆಯಲ್ಲಿ ಕೊಳೆಯೋದನ್ನ ನಾವು ಗಮನಿಸಬಹುದಾಗ್ತದೆ. ಈ ಲಕ್ಷಣಗಳು ನಾವು ಈ ಮೆದು ಕೊಳೆ ಗಡ್ಡೆ ರೋಗದಿಂದ ನಾವು ಗಮನಿಸಬಹುದು. ಮತ್ತೆ ಈ ರೋಗನ ಯಾವ ರೀತಿ ಹತೋಟಿ ಮಾಡಬಹುದು ಅಂತಂದ್ರೆ ರೋಗಕ್ಕೆ ತುತ್ತಾದ ಗಿಡಗಳನ್ನು ನಾವು ಕಿತ್ತು ನಾಶ ಮಾಡಬೇಕು ಮೊದಲನೇದಾಗಿ. ಮತ್ತೆ ಗಡ್ಡೆಗಳನ್ನು ಬಿತ್ತನೆ ಮಾಡುವ ಮೊದಲು ಈ ಬ್ಯಾಕ್ಟೀರಿಯಾ ನಾಶಕ ಸ್ಟೆಪ್ಟೋಸೈಕ್ಲಿನ್ ಅಂತ ಅದನ್ನ 0.5 gram ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಮಿಶ್ರಣ ಮಾಡಿ ಗಡ್ಡೆಗಳನ್ನು ಉಪಚರಿಸಿ ನಂತರ ಗಡ್ಡೆಗಳನ್ನ ನೆರಳಿನಲ್ಲಿ ಒಣಗಿಸಿ ಮತ್ತೆ ನಾವು ಬಿತ್ತನೆ ಮಾಡೋದ್ರಿಂದ ಈ ಮೆದು ಕೊಳೆಗಡ್ಡೆ ರೋಗವನ್ನು ನಾವು ನಿರ್ವಹಣೆ ಮಾಡಬಹುದಾಗಿರ್ತದೆ. ಹೀಗೆ ಮೆದು ಕೊಳೆ ಗಡ್ಡೆ ರೋಗ ಇದು ಬ್ಯಾಕ್ಟೀರಿಯಾಗಳಿಂದ ಬರತಕ್ಕಂತ ಒಂದು ರೋಗ ಆಗಿದ್ದು ಈ ಎಲ್ಲ ಕ್ರಮಗಳನ್ನು ಕೂಡ ಅನುಸರಿಸಿ ನಾವು ಇದರ ನಿರ್ವಹಣೆಯನ್ನ ಮಾಡಬಹುದು. ಇನ್ನು ವೈರಸ್ನಿಂದ ಹರಡತಕ್ಕಂತಹ ರೋಗಗಳು ಕೂಡ ಸಾಕಷ್ಟು ಇದ್ದಾವೆ. ಹಿಂಗಾರಿನ ಆಲೂಗಡ್ಡೆ ಬೆಳೆಯನ್ನ ಈ ಒಂದು ರೋಗಾಣುಗಳು ಬಾಧಿಸುತ್ತೆ. ಬಹಳ ಮುಖ್ಯವಾಗಿ ಸಾಮಾನ್ಯ ಮೊಸಾಯಿಕ್ ರೋಗ ಅಂತ ಹೇಳಿ ನಾವು ಕರಿತೇವೆ. ಸಾಮಾನ್ಯ ಮೊಸಾಯಿಕ್ ರೋಗ ಯಾವ ಒಂದು ವೈರಾಣುವಿನಿಂದ ಬರುತ್ತೆ ಮತ್ತು ಇದು ಬಂದಂತಹ ಸಂದರ್ಭದಲ್ಲಿ ಯಾವ್ಯಾವ ಲಕ್ಷಣಗಳು ಇರುತ್ತೆ, ಇದರ ನಿರ್ವಹಣಾ ಕ್ರಮಗಳು ಹೇಗೆ ಅನ್ನುವಂಥದ್ದನ್ನ ತಿಳಿಸ್ಕೊಡಿ. ಮೊದಲನೇದಾಗಿ ಇದು ಸಾಮಾನ್ಯ ಮೊಸಾಯಿಕ್ ರೋಗವು ನಂಜಾಣುವಿನಿಂದ ಬರೋದು ಅಂತ ಹೇಳಿದ್ವಿ. ಇದು PVY ವೈರಸ್ ಇಂದ ಬರುತ್ತದೆ. ಇದು ಈ PVY ಅಂತಂದ್ರೆ ಪೊಟ್ಯಾಟೊ ವೈರಸ್ ವೈ ಅಂತಂದ್ಬಿಟ್ಟು ಇದರ ಕರಿತೀವಿ ನಾವು. ಈ ಸಾಮಾನ್ಯ ಮೊಸಾಯಿಕ್ ರೋಗ ಲಕ್ಷಣಗಳಂತಂದ್ರೆ ಈ ಎಲೆಗಳ ಮೇಲೆ ಮೊಸಾಯಿಕ್ ಲಕ್ಷಣವನ್ನು ನಾವು ಕಾಣಬಹುದು. ಮತ್ತೆ ಬೆಳವಣಿಗೆ ಸಹ ನಾವು ಕುಂಠಿತವಾಗುವುದನ್ನ ನಾವು ಗಮನಿಸಬಹುದು. ಮತ್ತೆ ಎಲೆಗಳಲ್ಲಿ ಈ ಮುರುಟು ಲಕ್ಷಣಗಳನ್ನು ಸಹ ನಾವು ಈ ರೋಗದಿಂದ ನೋಡಬಹುದು. PVY ಅಂತ ಹೇಳಿದ್ರೆ ನೀವು ಪೊಟ್ಯಾಟೊ ವೈರಸ್ ವೈ ಅಂತ ಹೇಳಿ, ಹಾಗಾಗಿ ಇದು ಆಲೂಗಡ್ಡೆ ಬೆಳೆಯನ್ನ ಮಾತ್ರ ಬಾಧಿಸುತ್ತೋ ಹೇಗೆ? ಇಲ್ಲ, ಇದು ಬೇರೆ ಬೆಳೆಗಳಲ್ಲೂ ಸಹ ಈ ವೈರಸ್ ಏನಿದೆ ಇದು ರೋಗವನ್ನು ಉಂಟು ಮಾಡುತ್ತದೆ. ಮುಖ್ಯವಾಗಿ ಇದು ಆಲೂಗಡ್ಡೆಯಲ್ಲಿ ಪೊಟ್ಯಾಟೊ ವೈರಸ್ ವೈ ಅನ್ನೋದು ಈ ಮೊಸಾಯಿಕ್ ಲಕ್ಷಣವನ್ನು ಕಾಣುತ್ತೆ ಅಂತ ಹೇಳಿದೆ ನಾನು. ಈ ಮೊಸಾಯಿಕ್ ಲಕ್ಷಣ ಅಂತಂದ್ರೆ ಎಲೆಗಳ ಮೇಲೆ ನಾವು ಹಸಿರು ಮತ್ತೆ ಹಳದಿ ಬಣ್ಣದ ಮಚ್ಚೆಗಳನ್ನು ನಾವು ಗಮನಿಸೋದ್ರಿಂದ ಇದನ್ನ ನಾವು ಮೊಸಾಯಿಕ್ ಲಕ್ಷಣ ಅಂತ ನಾವು ಕರಿತೀವಿ. ಇದಾದ್ಮೇಲೆ ನಾವು ಆಲೂಗಡ್ಡೆಯಲ್ಲಿ ಎಲೆ ಸುರುಳಿ ಮೊಸಾಯಿಕ್ ರೋಗ ಅಂತ ನಾನು ಹೇಳಿದೆ. ಈ ರೋಗವು PLRV ಅನ್ನೋ ವೈರಸ್ ಇಂದ ಇದು ಬರ್ತದೆ. ಈ PLRV ವೈರಸ್ ಅಂತಂದ್ರೆ ಪೊಟ್ಯಾಟೊ ಲೀಫ್ ರೋಲ್ ವೈರಸ್ ಅಂತ ಅಂದ್ಬಿಟ್ಟು ಈ ವೈರಸ್ ನ ಹೆಸರು ಇದು. ಇದರ ಲಕ್ಷಣ ಏನಂತಂದ್ರೆ ಈ ಎಲೆಗಳು ಮೇಲ್ಮುಖವಾಗಿ ಸುರುಳಿ ಸುತ್ತಕೊಳ್ಳೋದು ಗಮನಿಸಬಹುದು ನಾವು. ಮತ್ತೆ ಎಲೆಗಳು ದಪ್ಪ ಆಗೋದು ಮತ್ತೆ ಮುರುಟಾಗೋದು ಅದನ್ನ ಗಮನಿಸಬಹುದು ನಾವು. ಇದರಿಂದ ಬೆಳವಣಿಗೆನೂ ಸಹ ಕುಂಠಿತವಾಗಬಹುದು. ಆಮೇಲೆ ಗಿಡಗಳ ಎಲೆಗಳು ಹರಡದೆ ನೆಟ್ಟಗೆ ನಿಲ್ಲೋದನ್ನ ಸಹ ನಾವು ಈ ರೋಗದಿಂದ ಕಾಣಬಹುದು. ಇನ್ನು ಮೊಸಾಯಿಕ್ ರೋಗ ಅಂತ ಹೇಳಿ ಮತ್ತೊಂದು ಪ್ರಕಾರದ ರೋಗವನ್ನು ಹೇಳಿದ್ರಿ. ಇದು PVX ಮತ್ತೆ PVY ವೈರಸ್ನಿಂದ ಬರುತ್ತೆ ಅಂತ ಹೇಳಿ, ಇದು ಬಂದಂತಹ ಸಂದರ್ಭದಲ್ಲಿ ಯಾವ್ಯಾವ ಲಕ್ಷಣಗಳಿರುತ್ತೆ, ಇದರ ನಿರ್ವಹಣಾ ಕ್ರಮಗಳ ಬಗ್ಗೆ ತಿಳಿಸ್ಕೊಡಿ. ಈಗ ರುಗೋಸ್ ಮೊಸಾಯಿಕ್ ವೈರಸ್ ರೋಗ ಲಕ್ಷಣ ಅಂತಂದ್ರೆ ಇದರಲ್ಲಿ ತೀವ್ರ ತರಹದ ಮೊಸಾಯಿಕ್ ಲಕ್ಷಣವನ್ನು ನಾವು ಕಾಣಬಹುದು. ಅಂದ್ರೆ ತೀವ್ರ ಅಂತಂದ್ರೆ ಈ ಮೊಸಾಯಿಕ್ ಲಕ್ಷಣ ನಾನು ಅವಾಗಲೇ ಹೇಳಿದ್ನಲ್ಲ, ಹಸಿರು ಮತ್ತೆ ಹಳದಿ ಬಣ್ಣದ ಮಚ್ಚೆಗಳು ಏನಿರ್ತವೆ ಎಲೆಗಳ ಮೇಲೆ, ಅವು ತೀವ್ರವಾಗಿ ಎಲೆಗಳ ಮೇಲೆ ನಾವು ಗಮನಿಸಬಹುದಾಗಿರ್ತದೆ. ಮತ್ತೆ ಬೆಳೆಯ ಬೆಳವಣಿಗೆಯನ್ನು ಸಹ ಕುಂಠಿತವಾಗುವುದನ್ನು ನಾವು ಗಮನಿಸಬಹುದು. ಮತ್ತೆ ಎಲೆಗಳಲ್ಲೂ ಸಹ ನಾವು ಮುರುಟನ್ನು ನಾವು ಗಮನಿಸ್ಕೋಬಹುದು. ಮುಖ್ಯವಾಗಿ ಈ ಲಕ್ಷಣಗಳನ್ನ ನಾವು ಆಲೂಗಡ್ಡೆಯಲ್ಲಿ ಗಮನಿಸಬಹುದಾಗ್ತದೆ. ಮೂರು ವೈರಸ್ಗಳ ಹತೋಟಿ ಯಾವ ತರ ಮಾಡಬಹುದು ಅಂತಂದ್ರೆ, ಮೊದಲನೆಯದಾಗಿ ದೃಢೀಕೃತ ರೋಗಮುಕ್ತ ಬಿತ್ತನೆ ಗಡ್ಡೆಗಳನ್ನು ನಾವು ಉಪಯೋಗ ಮಾಡಬೇಕಾಗ್ತದೆ. ನಂತರ ಪ್ರಾರಂಭದಲ್ಲಿ ರೋಗಗ್ರಸ್ತ ಗಿಡಗಳು ಕಂಡು ಬಂದವುಗಳಲ್ಲಿ ಅವುಗಳನ್ನು ನಾವು ಕಿತ್ತು ಸುಡೋದು ತುಂಬಾ ಒಂದು ಮುಖ್ಯವಾದ ಹತೋಟಿ ಕ್ರಮ ಆಗಿರ್ತದೆ. ಯಾಕಂತಂದ್ರೆ ನಾವು ಪ್ರಾರಂಭದಲ್ಲಿ ರೋಗಗ್ರಸ್ತ ಗಿಡಗಳನ್ನು ನಾವು ಗುರುತಿಸಿ ಅದನ್ನ ಕಿತ್ತು ನಾಶ ಮಾಡಲಿಲ್ಲ ಅಂತಂದ್ರೆ ಆ ಗಿಡಗಳಿಂದ ಏನಾಗ್ತದೆ ಅಂತಂದ್ರೆ ಮತ್ತೊಂದು ಗಿಡಗಳಿಗೆ ರೋಗ ಹರಡೋದ್ರಿಂದ ನಾವು ಅದನ್ನ ಗುರುತಿಸಿ ನಾವು ಕಿತ್ತು ನಾಶ ಮಾಡಬೇಕು. ಮತ್ತೆ ಹಳದಿ ಅಂಟು ಬಳೆಗಳನ್ನು 1 acre 4 inches ನೆಟ್ಟು ಸಸ್ಯ ಹೈನುಗಳ ಹಾವಳಿಯನ್ನು ನಾವು ಕಡಿಮೆ ಮಾಡಬೇಕಾಗ್ತದೆ. ಯಾಕಂತಂದ್ರೆ ಈ ವೈರಸ್ಗಳು ಸಸ್ಯ ಹೈನುಗಳಿಂದ ಹರಡ್ತವೆ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ, ಒಂದು ಫೀಲ್ಡ್ ಇಂದ ಇನ್ನೊಂದು ಫೀಲ್ಡ್ಗೆ ಇದನ್ನು ಹರಡೋದ್ರಿಂದ ಹಳದಿ ಅಂಟು ಬಳೆಗಳನ್ನು ನಾವು ಅಳವಡಿಸಬೇಕಾಗ್ತದೆ. ಮತ್ತೆ ಈ ರಸ ಇರೋ ಕೀಟಗಳು ಮತ್ತೆ ನಂಜಾಣು ರೋಗವನ್ನು ಹರಡುವ ವಾಹಕ ಕೀಟಗಳ ನಿಯಂತ್ರಣಕ್ಕೆ ನಾವು ಅಂತರ್ವ್ಯಾಪಿ ಶಿಲೀಂಧ್ರ ಕೀಟನಾಶಕಗಳಾದಂತಹ ಇಮಿಡಾಕ್ಲೋಪ್ರಿಡ್ ಕೀಟನಾಶಕ 0.3 ml ಅಥವಾ ಡೈಮಿಥಿಯೇಟ್ ಅಂತ 1.7 ml ಅಥವಾ ಥಯಾಮೆಕ್ಸಮ್ ಅಂತ ಅದು ಒಂದು ಕೀಟನಾಶಕ 0.3 g ಅನ್ನು ಪ್ರತಿ ಲೀಟರ್ ನೀರಿಗೆ ನಾವು ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಈ ಕೀಟಗಳನ್ನು ನಾವು ನಿಯಂತ್ರಣ ಮಾಡಬಹುದು. ಕೀಟಗಳನ್ನು ನಾವು ನಿಯಂತ್ರಣ ಮಾಡಿದ್ರೆ ವೈರಸ್ ಇಂದ ಬರೋ ರೋಗಗಳನ್ನು ನಾವು ನಿಯಂತ್ರಣ ಮಾಡದಂಗೆನೆ. ಹೀಗೆ ಆಲೂಗಡ್ಡೆ ಬೆಳೆಯನ್ನ ಬಾಧಿಸತಕ್ಕಂತಹ ವೈರಸ್ ರೋಗಗಳು ಅಥವಾ ನಂಜಾಣು ರೋಗಗಳ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ತಾವು ಮಾಡಿಕೊಟ್ರಿ. ಈ ಎಲ್ಲಾ ರೋಗಗಳನ್ನು ಕೂಡ ಸಾವಯವ ಪದ್ಧತಿಯಲ್ಲಿ ಅಥವಾ ಪರಿಸರಪ್ರಿಯ ಪದ್ಧತಿಯಲ್ಲಿ ನಾವು ನಿರ್ವಹಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಯಾಕೆ ಅಂತ ಅಂತಂದ್ರೆ ರಾಸಾಯನಿಕಗಳನ್ನ ಬಳಕೆ ಮಾಡುವಂತದ್ದನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ನಾವು ಹೇಳ್ತಾ ಇರ್ತೀವಿ, ಮತ್ತೆ ರೈತರಲ್ಲೂ ಕೂಡ ಈಗ ಆ ತರದ ಒಂದು ಪ್ರಜ್ಞೆ ಬಂದಿದೆ. ಇದಷ್ಟೇ ಅಲ್ಲದೆ ಸಮಗ್ರ ಪದ್ಧತಿಯನ್ನ ಅಳವಡಿಕೆ ಮಾಡುವ ಮೂಲಕವೂ ಕೂಡ ಯಾವ ರೋಗಗಳು ಕೂಡ ಬರದ ಹಾಗೆ ತಡಿಬಹುದು ಅನ್ನುವಂಥದ್ದು ವಿಜ್ಞಾನಿಗಳ ಒಂದು ಅಭಿಪ್ರಾಯ. ಈ ನಿಟ್ಟಿನಲ್ಲಿ ಇನ್ನೊಂದಷ್ಟು ಮಾಹಿತಿಯನ್ನು ಮಾಡಿಕೊಡಿ. ಈ ಪರಿಸರ ಸ್ನೇಹಿ ಹತೋಟಿ ಕ್ರಮಗಳಂತಂದ್ರೆ ನಾವು ರಾಸಾಯನಿಕಗಳನ್ನು ಉಪಯೋಗ ಮಾಡದೇ ಇರೋದು. ಈ ರಾಸಾಯನಿಕ ಉಪಯೋಗಗಳನ್ನು ಮಾಡದೆ ನಾವು ರೋಗಗಳನ್ನು ಯಾವ ರೀತಿ ನಿಯಂತ್ರಣ ಮಾಡಬಹುದು ಅಂತಂದ್ರೆ, ಮೊದಲನೆಯದಾಗಿ ನಾವು ರೋಗ ರಹಿತ ಗಡ್ಡೆಗಳನ್ನ ಬಿತ್ತನೆಗೆ ನಾವು ಉಪಯೋಗ ಮಾಡಬೇಕಾಗ್ತದೆ. ಮತ್ತೆ ರೋಗ ನಿರೋಧಕ ತಳಿಗಳನ್ನ ನಾವು ಉಪಯೋಗ ಮಾಡೋದ್ರಿಂದ ಅರ್ಧದಷ್ಟು ರೋಗವನ್ನು ನಿಯಂತ್ರಣ ಮಾಡಬಹುದು. ಅದನ್ನ ಮುಖ್ಯವಾಗಿ ನಾವು ಗುರುತಿಸ್ಕೋಬೇಕು. ರೋಗ ನಿರೋಧಕ ತಳಿಗಳು ಯಾವ್ಯಾವ ಇದಾವೆ ರೋಗಗಳಿಗೆ, ಅದನ್ನ ಗುರುತಿಸಿಕೊಂಡು ನಾವು ಉಪಯೋಗ ಮಾಡೋದ್ರಿಂದ ಅರ್ಧ ರೋಗವನ್ನು ಅಲ್ಲಿ ಕಡಿಮೆ ಮಾಡಬಹುದಾಗಿರ್ತದೆ. ನಂತರ ನಾನು ಅವಾಗಲೇ ಒಂದು ನಿರ್ವಹಣಾ ಕ್ರಮ ಹೇಳಿದೆ, ಯಾವುದೇ ಒಂದು ರೋಗ ಮೊದಲಿಗೆ ಕಾಣಿಸ್ಕೊಂಡಾಗ ಅದನ್ನ ಆ ಗಿಡವನ್ನು ನಾವು ತೆಗೆದು ಅದನ್ನ ಸುಡಬೇಕು. ಇಲ್ಲ ಅಂತಂದ್ರೆ ನಾವು ಅದರಲ್ಲೇ ಬಿಟ್ರೆ ಆ ರೋಗಗಳು ಹರಡ್ತವೆ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡೋ ಚಾನ್ಸ್ ಜಾಸ್ತಿ ಇರುತ್ತೆ. ಆದ್ರಿಂದ ಗಿಡವನ್ನು ತೆಗಿಬೇಕಾಗ್ತದೆ. ಮತ್ತೆ ಇನ್ನೊಂದು ಈ ಮಾಗಿ ಉಳುಮೆ ಅಂತ ಹೇಳಿದ್ವಲ್ಲ, ಮಾಗಿ ಉಳುಮೆಯನ್ನ ಮಾಡೋದ್ರಿಂದ ಏನಾಗ್ತದೆ, ಈ ಬ್ಯಾಕ್ಟೀರಿಯಾದಿಂದ ಬರೋ ರೋಗಗಳೇನಿದಾವೆ ಅದನ್ನ ನಾವು ನಿಯಂತ್ರಣ ಮಾಡಬೇಕಾಗ್ತದೆ. ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಏನಂತಂದ್ರೆ ಬೆಳೆ ಪರಿವರ್ತನೆ ಮಾಡೋದು. ಬೆಳೆ ಪರಿವರ್ತನೆ ನಾವು ಮಾಡ್ಲಿಲ್ಲ ಅಂತಂದ್ರೆ ಏನಾಗುತ್ತೆ, ಆ ರೋಗಾಣುವಿಗೆ ಆಲೂಗಡ್ಡೆ ಏನಿದೆ ನಾವು ಸಿಕ್ತಾನೆ ಇರ್ತದೆ. ಆದ್ರಿಂದ ನಾವು ಬೆಳೆ ಪರಿವರ್ತನೆ ಮಾಡೋದ್ರಿಂದ ನಾವು ರೋಗಗಳನ್ನ ನಿರ್ವಹಣೆ ಮಾಡಬಹುದು ಇದನ್ನ. ಮತ್ತೆ ಬೆಳೆ ಬೆಳೆಯುವಾಗ ಗೊಬ್ಬರಕ್ಕೆ ನಾವು ಟ್ರೈಕೋಡರ್ಮಾ ಸೂಡೋಮನಾಸ್ ಅಂತಹ ಈ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಉಪಯೋಗ ಮಾಡೋದ್ರಿಂದ ಇವುಗಳ ಸಂಖ್ಯೆ ನಾವು ಭೂಮಿಯಲ್ಲಿ ಹೆಚ್ಚು ಮಾಡೋದ್ರಿಂದ ಈ ರೋಗವನ್ನು ಉಂಟು ಮಾಡುವ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಕಡಿಮೆ ಮಾಡಬಹುದು. ಈ ರೀತಿ ನಾವು ಮೊದಲಿಗೆ ನಾವು ರಾಸಾಯನಿಕವನ್ನು ಉಪಯೋಗ ಮಾಡದೇನೆ ಮುನ್ನೆಚ್ಚರಿಕವಾಗಿ ಎಲ್ಲಾ ಕ್ರಮಗಳನ್ನು ನಾವು ಮಾಡೋದ್ರಿಂದ ರೋಗರಹಿತ ಬೆಳೆಯನ್ನು ನಾವು ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ. ಈ ಕೆಲವೊಬ್ರು ಕೃಷಿಕರು ಗಂಜಲವನ್ನ ಸಿಂಪಡಣೆ ಮಾಡ್ತಕ್ಕಂಥದ್ದು, ಹುಳಿಮಜ್ಜಿಗೆಯನ್ನು ಸಿಂಪಡಣೆ ಮಾಡ್ತಕ್ಕಂಥದ್ದು, ಬೇವಿನ ಎಣ್ಣೆಯನ್ನು ಸಿಂಪಡಣೆ ಮಾಡ್ತಕ್ಕಂಥದ್ದು, ಈ ತರದ್ದೆಲ್ಲದನ್ನು ಕೂಡ ಮಾಡ್ತಾರೆ. ಇದು ವೈಜ್ಞಾನಿಕವಾಗಿ ಎಷ್ಟು ಪೂರಕವಾಗಿ ಇರುತ್ತೆ ಅಂತೀರಿ? ಇದು ವೈಜ್ಞಾನಿಕವಾಗಿ ಅಂತಂದ್ರೆ ಈಗ ಗಂಜಲ ಎಲ್ಲ ಸಿಂಪರಣೆ ಮಾಡೋದ್ರಿಂದ, ಬೇವಿನ ಎಣ್ಣೆ ಸಿಂಪರಣೆ ಮಾಡೋದ್ರಿಂದ ಏನ್ ಮಾಡ್ಬೋದು ಅಂತಂದ್ರೆ ಈ ಕೀಟಗಳನ್ನ ನಾವು ನಿರ್ವಹಣೆ ಮಾಡಬಹುದು. ಕೀಟಗಳು ನಾನು ಆವಾಗ್ಲೇ ಹೇಳ್ದಂಗೆ ಆಲೂಗಡ್ಡೆಗೆ ವೈರಸ್ ಅನ್ನ ಹರಡುವ ಸಸ್ಯ ಏನುಗಳು ಅಂತ ಹೇಳಿದ್ವಲ್ಲ, ಅವುಗಳನ್ನ ನಾವು ನಿಯಂತ್ರಣ ಮಾಡಬಹುದು. ಆ ಕೀಟಗಳ ಸಂಖ್ಯೆ ನಾವು ಕಡಿಮೆ ಮಾಡೋದ್ರಿಂದ ರೋಗಗಳನ್ನು ಸಹ ನಾವು ಕಡಿಮೆ ಮಾಡಬಹುದಾಗ್ತದೆ. ಮತ್ತೆ ಇನ್ನೊಂದೇನಂತಂದ್ರೆ ಪದಾರ್ಥಗಳನ್ನು ನಾವು ಸಿಂಪರಣೆ ಮಾಡೋದ್ರಿಂದ ಏನಾಗುತ್ತೆ, ಸಸ್ಯಗಳಲ್ಲಿ ನಾವು ರೋಗ ನಿರೋಧಕ ಶಕ್ತಿಯನ್ನು ನಾವು ಹೆಚ್ಚಿಸಬಹುದು. ಆ ಹೆಚ್ಚಿಸೋದ್ರಿಂದ ಏನಾಗುತ್ತೆ, ರೋಗ ಬಂದೂ ಸಹ ಆ ರೋಗದ ಪ್ರಮಾಣ ಕಡಿಮೆ ಇರುತ್ತದೆ. ಆದ್ರಿಂದ ಈ ಕ್ರಮಗಳನ್ನು ತೆಗೆದುಕೊಳ್ಳೋದ್ರಿಂದ ರೋಗಗಳನ್ನು ನಾವು ಅಲ್ಪ ಪ್ರಮಾಣದಲ್ಲಿ ನಾವು ಕಡಿಮೆ ಮಾಡಬಹುದು. ಇವೆಲ್ಲವೂ ಕೂಡ ಅನುಕೂಲನೇ, ಅದೇನು ತುಂಬಾ ಪ್ರಯೋಜನ ಇಲ್ಲ ಅನ್ನೋ ತರ ಏನಿಲ್ಲ. ಅದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ, ಮತ್ತೆ ರೋಗ ಹೆಚ್ಚು ಹರಡುವಂತದನ್ನ ತಡೆಯುವಂತ ಒಂದು ಶಕ್ತಿ ಅದರಲ್ಲಿರುತ್ತೆ. ಹೌದು, ಈ ಕ್ರಮಗಳನ್ನು ಮಾಡೋದ್ರಿಂದ ನಾವು ರೋಗದ ಪ್ರಮಾಣವನ್ನು ನಾವು ಕಡಿಮೆ ಮಾಡಬಹುದು. ಮತ್ತೆ ಅದು ರಾಸಾಯನಿಕ ಮುಕ್ತ ಆಗಿರುತ್ತದೆ ಮತ್ತು ಯಾವುದೇ ಆರೋಗ್ಯದ ಮೇಲೆ ನಮಗೆ ಪರಿಣಾಮ ಬೀಳೋದ್ರಿಲ್ಲ. ಆದ್ರಿಂದ ರೈತರು ಯಥೇಚ್ಛವಾಗಿ ಈ ಸಮಗ್ರವಾಗಿ ರೋಗವನ್ನು ನಿರ್ವಹಣೆ ಮಾಡೋ ಕ್ರಮಗಳನ್ನು ಉಪಯೋಗ ಮಾಡಬೇಕು. ನಾವು ಏನೋ ಒಂದು ರೋಗ ಬಂದಿದೆ ಅದಕ್ಕೆ ನಾವು ನೇರವಾಗಿ ರಾಸಾಯನಿಕಗಳನ್ನು ನಾವು ಉಪಯೋಗ ಮಾಡ್ತೀವಿ, ಸಿಂಪರಣೆ ಮಾಡ್ತೀವಿ, ಅದರಿಂದ ಏನಾಗುತ್ತೆ ಆರೋಗ್ಯದ ಮೇಲೆ ನಮಗೆ ಅಡ್ಡ ಪರಿಣಾಮ ಬರೋದನ್ನ ನಾವು ಗಮನಿಸಬಹುದಾಗ್ತದೆ. ಆದ್ರಿಂದ ರೈತರು ಸಮಗ್ರವಾಗಿ ರೋಗ ನಿರ್ವಹಣೆಯನ್ನು ಮಾಡಬೇಕಾಗ್ತದೆ. ಯಾವುದೇ ಬೆಳೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಬಲೆ ಬೆಳೆಗಳನ್ನ ಬೆಳ್ಕೊಳ್ಳುವಂಥದ್ದು ಹೆಚ್ಚು ಸೂಕ್ತ. ಅದರಿಂದ ಅನೇಕ ಕೀಟ ಮತ್ತೆ ರೋಗಗಳನ್ನ ನಿರ್ವಹಣೆಯನ್ನ ಮಾಡಬಹುದು ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾರೆ. ಈ ಆಲೂಗಡ್ಡೆ ಬೆಳೆಗೆ ಸೂಕ್ತವಾದಂತಹ ಬಲೆ ಬೆಳೆಗಳು ಯಾವ್ಯಾವು? ಬಲೆ ಬೆಳೆಗಳು ಅಂತಂದ್ರೆ ಮುಖ್ಯವಾಗಿ ನಾವು ಅವಾಗಲೇ ಹೇಳ್ದಂಗೆ ಈ ಬೆಳೆಯನ್ನು ನಾವು ಬೆಳೆಯೋದೇನಕ್ಕಂತಂದ್ರೆ ಈ ಕೀಟಗಳನ್ನ ನಾವು ಹಾರಾಡೋದನ್ನ ನಿಯಂತ್ರಣ ಮಾಡೋದಕ್ಕೆ. ಈಗ ನಾವು ಆಲೂಗಡ್ಡೆ ಸುತ್ತು ನಾವು ಏನ್ ಮಾಡಬಹುದು ಅಂತಂದ್ರೆ ಜೋಳ ಬೆಳ್ಕೊಳ್ಳೋದು, ಆ ಬೆಳೆಗಳನ್ನ ನಾವು ಬೆಳೆಯುವಾಗ ಏನಾಗ್ತದೆ ಕೀಟಗಳ ಹಾರಾಟವನ್ನು ನಿಯಂತ್ರಣ ಮಾಡಬಹುದು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾರಾಟ ಆಗ್ತವಲ್ವಾ, ಅದನ್ನ ನಾವು ತಡೆಯೋದಿಕ್ಕೆ ಈ ಬಲೆ ಬೆಳೆಗಳು ಬೆಳೆಯೋದ್ರಿಂದ ಈ ವೈರಸ್ ಇಂದ ಬರೋ ರೋಗಗಳನ್ನ ನಾವು ನಿಯಂತ್ರಣ ಮಾಡಬಹುದಾಗ್ತದೆ. ಈ ತರಹದ ಒಂದು ಬಲೆ ಬೆಳೆಗಳನ್ನು ಕೂಡ ಮಾಡ್ಕೊಳ್ಳುವಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು. ಒಟ್ಟಾರೆ ಈ ಹಿಂಗಾರು ಆಲೂಗಡ್ಡೆ ಬೆಳೆಯನ್ನ ಬಾಧಿಸ್ತಕ್ಕಂತಹ ಅನೇಕ ರೋಗಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ತಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ಮೊಬೈಲ್ ಸಂಖ್ಯೆ ಹೀಗಿರುತ್ತದೆ, 9887154447. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9887154447. ಒಳ್ಳೆದು ಡಾಕ್ಟರ್ ಮಂಜುನಾಥ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂಗಾರು ಆಲೂಗಡ್ಡೆ ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣಾ ಕ್ರಮಗಳನ್ನು ಕುರಿತು ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಹಿಂಗಾರಿ ಆಲೂಗೆಡ್ಡೆ ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣಾ ಕ್ರಮಗಳ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ ಮಂಜುನಾಥ್ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಹಿಂಗಾರು ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಕಾಶ್ ಕೋಳೇರ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಹಸಿರು ಸಿರಿ ಮೂಡಿವಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಆತ್ಮೀಯ ರೈತ ಬಾಂಧವರೇ, ಅರಕಲಗೂಡಿನ ಸಹಾಯಕ ಕೃಷಿ ನಿರ್ದೇಶಕರ ಕಾರ್ಯಾಲಯದ ಪ್ರಕಟಣೆ ಹೀಗಿದೆ. ಜೇನು ಸಾಕಾಣಿಕೆ ಮತ್ತು ಸಾವಯವ ಕೃಷಿ ಕುರಿತಂತೆ ತರಬೇತಿಗೆ ನೋಂದಾಯಿಸಿಕೊಳ್ಳಲು ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಅರಕಲಗೂಡು ಇವರ ವತಿಯಿಂದ ಹಾಸನ ಜಿಲ್ಲೆಯ ರೈತರಿಗೆ ಹಾಗೂ ರೈತ ಮಹಿಳೆಯರಿಗೆ ಜೇನು ಸಾಕಾಣಿಕೆ ಮತ್ತು ಸಾವಯವ ಕೃಷಿ ಕುರಿತಂತೆ ತರಬೇತಿಯನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಎರಡು ದಿನಗಳ ತರಬೇತಿಗಳು ಇರಲಿದ್ದು ಆಸಕ್ತ ರೈತರು ಈ ತರಬೇತಿಯಲ್ಲಿ ಭಾಗವಹಿಸಬಹುದು. ಜೊತೆಗೆ ಪ್ರಗತಿಪರ ರೈತರ ತಾಕಿಗೆ ಕ್ಷೇತ್ರ ಭೇಟಿಗೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗುತ್ತೆ. ಈ ತರಬೇತಿಯಲ್ಲಿ ಭಾಗವಹಿಸಲು ಆಸಕ್ತಿ ಇರುವಂತಹ ರೈತರು ಅಥವಾ ರೈತ ಮಹಿಳೆಯರು ಕೃಷಿ ಅಧಿಕಾರಿ ಫರ್ಹೀನ್ ಅಂಜುಮ್ ಇವರನ್ನ ದೂರವಾಣಿ ಮುಖಾಂತರ ಸಂಪರ್ಕಿಸಬಹುದು. ಇವರ ದೂರವಾಣಿ ಸಂಖ್ಯೆ 7411014192. ಈ ಸಂಖ್ಯೆಯಲ್ಲಿ ಫರ್ಹೀನ್ ಅಂಜುಮ್ ಅವರನ್ನ ಸಂಪರ್ಕಿಸಬಹುದು. ಇವರು ಕೃಷಿ ಅಧಿಕಾರಿ. ಇನ್ನು ಅರಕಲಗೂಡಿನ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ಕೃಷಿ ನಿರ್ದೇಶಕರಾದ ಎಆರ್ ಪ್ರಸನ್ನ ಅವರ ಸಂಪರ್ಕಕ್ಕಾಗಿ ಸಂಖ್ಯೆ ಹೀಗಿದೆ, 9480350540. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ತರಬೇತಿಯನ್ನ ಸದುಪಯೋಗವನ್ನ ಮಾಡಿಕೊಳ್ಳಬಹುದು. ತರಬೇತಿಯ ದಿನಾಂಕ ಮತ್ತು ವಿಷಯ ಹೀಗಿದೆ, ಬರುವ 24 ಮತ್ತು 25 ತಾರೀಕು ಎರಡು ದಿನಗಳ ಕಾಲ ಜೇನು ಸಾಕಾಣಿಕೆ ಕುರಿತಂತೆ ತರಬೇತಿಯನ್ನು ನೀಡಲಾಗುತ್ತೆ. ಅಂತಂದ್ರೆ ಬರುವ ಬುಧವಾರ ಮತ್ತು ಗುರುವಾರದಂದು ಎರಡು ದಿನಗಳ ಕಾಲ ಜೇನು ಸಾಕಾಣಿಕೆ ಕುರಿತಂತೆ ತರಬೇತಿಯನ್ನು ನೀಡಲಾಗುತ್ತೆ. ಇನ್ನು ಶುಕ್ರವಾರ ಮತ್ತು ಶನಿವಾರ ಅಂತಂದ್ರೆ 26 ಮತ್ತು 27 ತಾರೀಕಿನಂದು ಸಾವಯವ ಕೃಷಿ ಕುರಿತಂತೆ ತರಬೇತಿಯನ್ನು ನೀಡಲಾಗುತ್ತೆ. ಹಾಗೇನೆ ಮುಂದಿನ ಸೋಮವಾರ ಮತ್ತು ಮಂಗಳವಾರ ಅಂತಂದ್ರೆ 29 ಮತ್ತು 30 ತಾರೀಕಿನಂದು